ಸೊ ಆದ್ದರಿಂದ ಮುಖ್ಯವಾಗಿ ಕುರಿಯಲ್ಲಿ ಅಂತಂದ್ರೆ ಡೆಕ್ಕಣಿ ಇದೆ, ಕೆಂಗುರಿ ಇದೆ, ಆಮೇಲೆ ಮಂಡ್ಯ ತಳಿ ಇದೆ, ಕೆಂಗುರಿ, ಮೌಳಿ ಮತ್ತೆ ಎಳೆಗ ಅಂತ ಬರುತ್ತೆ. ಅವು ಕೂಡ ಬಹಳ ಪ್ರಚಲಿತವಾದ ಕುರಿ ತಳಿಗಳಿದಾವೆ. ಮೇಕೆಯಲ್ಲಿ ಬಂದ್ರೆ ನಾವು ಮಾಂಸಕ್ಕಾಗಿ ಸಾಕೋತೀವ ಅಥವಾ ಮತ್ತೆ ಹಾಲಿಗಾಗಿ ಸಾಕೋತೀವ ಅಂತ ಒಂದು ಪ್ರಶ್ನೆ ಬರುತ್ತೆ. ಮಾಂಸಕ್ಕಾಗಿ ಅಂತಂದ್ರೆ ನಾವು ಶಿರೋಹಿ ತಗೊಳ್ಬೋದು ಅಥವಾ ಓಸ್ಮಾನಬಾದಿ, ನಾವು ಲೋಕಲ್ ಅಂತ ಏನು ಹೇಳ್ತೀವಲ್ಲ ಅದನ್ನು ಕೂಡ ನಾವು ಬೆಳೆಸ್ಕೋಬಹುದು. ಮತ್ತೆ ತೆಲಿಚೆರಿ ಅಂತ ಬರುತ್ತೆ, ಆಮೇಲೆ ಬೋಯರ್ ಅಂತ ಬರುತ್ತೆ. ಇದ್ರ ಜೊತೆಗೆ ನಾವು ಹಾಲಿನ ತಳಿ ಅಂತ ನೋಡ್ಬೇಕಾದ್ರೆ ಮುಖ್ಯವಾಗಿ ಅಂದ್ರೆ ಜಮ್ನಾಪುರಿ ಬರುತ್ತೆ, ಆಮೇಲೆ ಬೀಟಲ್ ಅಂತ ಬರುತ್ತೆ, ಆಮೇಲೆ ಕೆಲವೊಂದು ಬಾರ್ಬರಿ ತಳಿಗಳು ಬರ್ತವೆ. ಮುಖ್ಯವಾಗಿ ಹಾಲಿನ ತಳಿಗಳು ಕೆಚ್ಚಲು ಯೂಶ್ವಲಿ ಉದ್ದ ಇರುತ್ತೆ, ಆಮೇಲೆ ಕಿವಿಗಳು ಕೂಡ ಉದ್ದ ಇರುತ್ತೆ. ಸೊ ಅದನ್ನ ನಾವು ಆಯ್ಕೆ ಮಾಡಿಕೊಂಡು ಸಾಕಾಣಿಕೆಯನ್ನು ಮಾಡ್ಕೋಬಹುದು. ಸಹಜವಾಗಿ ರೈತರು ಮಾಂಸಕ್ಕಾಗಿ ಸಾಕೋದೇ ಜಾಸ್ತಿ. ಹಾ, ಜಾಸ್ತಿ ಅಂತಂದ್ರೆ ಮುಖ್ಯವಾಗಿ ಮಾಂಸಕ್ಕಾಗಿ ಸಾಕೋತಾರೆ. ಈಗ ಕೆಲವೊಂದು ಟಗರುಗಳನ್ನ ತರುತ್ತಾರೆ, ಆಮೇಲೆ 6 ತಿಂಗಳವರೆಗೂ ಸಾಕೊಂಡು ಮುಂದೆ ಕೂಡ ಈ ತರ ಮಾಂಸಕ್ಕಾಗಿನೇ ಮಾರ್ತಾರೆ. ಇಲ್ಲ ಕೆಲವೊಬ್ರು ಬ್ರೀಡಿಂಗ್ ಪರ್ಪಸ್ ಕೂಡ ಮಾಡ್ತಾರೆ, ಅಂದ್ರೆ ಮರಿಗಳನ್ನ, ಈಗ ಕೆಲವೊಂದು ತಳಿಗಳಿರ್ತವೆ ಆ ತಳಿಗಳನ್ನ ಆಯ್ಕೆ ಮಾಡಿಕೊಂಡು ಮರಿಗಳನ್ನ ಮಾರಿ ಸೇಲ್ ಮಾಡುವಂತ ಪದ್ಧತಿ ಕೂಡ ಇದೆ. ಈ ಸಾಕಾಣಿಕೆ ಪದ್ಧತಿಯಲ್ಲಿ ವೈವಿಧ್ಯತೆ ವ್ಯತ್ಯಾಸ ಏನ್ರಿ ಇರುತ್ತೆ? ಕುರಿ ಸ್ವಲ್ಪ ಮೃದುವಾದ ಒಂದು ಪ್ರಾಣಿ ಅಂತ ಹೇಳ್ಬೋದು. ಅದು ಮೃದುವಾದ ಆಹಾರವನ್ನ ಇಷ್ಟಪಡುತ್ತೆ, ಅಂದ್ರೆ ಮುಖ್ಯವಾಗಿ ಮೆದುವಾದ ಹುಲ್ಲನ್ನ ಇಷ್ಟಪಡುತ್ತೆ. ಆದರೆ ಮೇಕೆ ಹಂಗಲ್ಲ, ಅದು ಗಿಡಗಂಟಿಗಳನ್ನು ಮಾತ್ರ ಇಷ್ಟಪಡುತ್ತೆ. ಸೊ ಅದ್ರ ಜೊತೆಗೆ ಈ ಆಕಾರದನ್ನು ನೋಡಿದಾಗ ಕುರಿ ಸ್ವಲ್ಪ ದಪ್ಪ ಇರುತ್ತೆ, ಮೇಕೆ ಸ್ವಲ್ಪ ತಿಳಿವು ಇರುತ್ತೆ. ಸೊ ಇದನ್ನು ನಾವು ಗಮನದಲ್ಲಿಟ್ಕೊಂಡು ಆಹಾರ ಕ್ರಮದಲ್ಲಿ ಕೂಡ ಸ್ವಲ್ಪ ವ್ಯತ್ಯಾಸ ಆಗುತ್ತೆ. ಮುಖ್ಯವಾಗಿ ಅಂದ್ರೆ ಹುಲ್ಲಿನಲ್ಲೇ ವ್ಯತ್ಯಾಸ ಆಗುತ್ತೆ. ಕುರಿನ ನಾವು ಗಮನದಲ್ಲಿಟ್ಕೊಂಡಾಗ ಕುರಿಯ ಬಾಲ ಏನಿರುತ್ತೆ, ಉದ್ದ ಇರುತ್ತೆ, ಆಮೇಲೆ ಕೆಳಗಡೆ ಇರುತ್ತೆ. ಆಮೇಲೆ ಮೇಕೆಯನ್ನ ನೋಡಿದಾಗ ಅದು ಬಾಲ ಚಿಕ್ಕದ ಇರುತ್ತೆ ಮತ್ತೆ ಮೇಲೆ ಇರುತ್ತೆ. ಆಮೇಲೆ ಕುರಿಗಳು ಯಾವಾಗ್ಲೂ ಗಿಡಗಂಟಿಗಳನ್ನ ಬ್ರೌಸಿಂಗ್ ಅಂತ ಹೇಳ್ತೀವಿ ನಾವು ಇಂಗ್ಲಿಷ್ ಅಲ್ಲಿ, ಅದನ್ನ ಇಷ್ಟಪಟ್ಟು ತಿಂತವೆ. ಇನ್ನು ಆಹಾರದ ಕ್ರಮಗಳು, ಇವು ಸಾಕಾಣಿಕೆ ಪದ್ಧತಿಯಲ್ಲಿ ವ್ಯತ್ಯಾಸ ಆಗುತ್ತೆ. ಈಗ ನಾವು ಮೊದಲೆಲ್ಲ ಅಂತಾರೆ ಸಂಚಾರಿ ಪದ್ಧತಿ, ಅಂದ್ರೆ ಒಂದು ಊರಿಂದ ಇನ್ನೊಂದು ಊರಿಗೆ ಸಾಕಾಣಿಕೆಯನ್ನ ಮಾಡ್ತಾ ಇದ್ರೆ. ಇನ್ನೊಂದು ಅರೆಕಾಲಿಕ ಪದ್ಧತಿ ಅಂತ ಬರುತ್ತೆ, ಅಂದ್ರೆ ಕೇವಲ ಮೇಲಿಕ್ಕೆ ಹೊರಗಡೆ ಬಿಟ್ಟು ಆಮೇಲೆ ಅದಕ್ಕೇನು ದಾನಿ ಮಿಶ್ರಣ ಇರುತ್ತಲ್ಲ ಅದನ್ನ ಹಾಕೋದು. ಆಮೇಲೆ ಇನ್ನೊಂದು ಪದ್ಧತಿ ಅಂದ್ರೆ ಕೊಟ್ಟಿಗೆ ಪದ್ಧತಿ ಅಂತ ಇದೆ. ಸೊ ಕೊಟ್ಟಿಗೆಯಲ್ಲಿ ನಾವು ಪ್ಯೂರ್ ಆಗಿ ಅದಕ್ಕೆ ಏನೇನು ಆಹಾರ ಕ್ರಮಗಳಿದಾವಲ್ಲ ಅಲ್ಲೇನ ಹಾಕ್ತೀವಿ, ಅವಕ್ಕೇನು ಮೇಲಿಕ್ಕೆ ಬಿಡೋದಿಲ್ಲ. ಸೊ ಇದು ವ್ಯತ್ಯಾಸ ಆಗುತ್ತೆ. ಈಗ ನಾವು ಸಂಚಾರಿ ಪದ್ಧತಿಯಲ್ಲಿ ಅಂದ್ರೆ ಹೊರಗಡೆದೇನು ಗಿಡಗಂಟಿಗಳಿದಾವೆ ಹುಲ್ಲನ್ನ ಅಲ್ಲೇ ತಿಂದು ಬರುತ್ತೆ. ಆಮೇಲೆ ಅದನ್ನೇನು ಒಂದೂರಿಂದ ಇನ್ನೊಂದೂರಿಗೆ ಸಾಗಿಸ್ತಿರುವಾಗ ದಾನಿ ಮಿಶ್ರಣವನ್ನು ಕೊಡಬೇಕಾಗುತ್ತೆ. ಮುಖ್ಯವಾಗಿ ನಾವು ದಾನಿ ಮಿಶ್ರಣವನ್ನು ಒಂದು 100 ಕೆಜಿ ನಾವು ದಾನಿ ಮಿಶ್ರಣವನ್ನು ಏನಾದರೂ ಮಾಡಬೇಕು ಅಂತಂದರೆ ಕೆಲವೊಂದು ಪದಾರ್ಥಗಳನ್ನು ನಾವು ಉಪಯೋಗ ಮಾಡ್ಕೋಬೇಕಾಗುತ್ತೆ. ಮುಖ್ಯವಾಗಿ ಏಕದಳದ ನುಚ್ಚನ್ನು ಒಂದು 40 ಕೆಜಿ ಅಷ್ಟು ನಾವು ತಗೊಂಡ್ರೆ, ಮುಖ್ಯವಾಗಿ ಅದರಲ್ಲಿ ಗೊಂಜಾಳ ಆಗಿರ್ಬೋದು, ಜೋಳ ಆಗಿರ್ಬೋದು, ನವಣೆ, ಈ ಥರ ನಾವು ಬೆಳೆದಿರುವಂಥ ರೈತರ ಬೆಳೆದಿರುವಂತಹ ಪದಾರ್ಥಗಳನ್ನು ತಗೊಂಡು ಇದನ್ನು ದಾನಿ ಮಿಶ್ರಣವನ್ನು ಮಾಡ್ಕೋಬೇಕು. ಮತ್ತು ಎಣ್ಣೆಕಾಳುಗಳಂದರೆ ಮುಖ್ಯವಾಗಿ ಸೋಯಾಬೀನ್ ಆಗಿರ್ಬೋದು, ಶೇಂಗಾ ಆಗಿರ್ಬೋದು, ಅದನ್ನೊಂದು 30 ಕೆಜಿ ತಗೋಬೇಕಾಗುತ್ತೆ. ಆಮೇಲೆ ತೌಡು, ಯಾವುದೇ ತೌಡು, ಶೇಂಗಾ ಆಗಿರ್ಬೋದು, ಸೋಯಾಬೀನ್ ಆಗಿರ್ಬೋದು, ಕಡಲೆ, ಗೋಧಿ, ಇವುದೆಲ್ಲ ತೌಡುಗಳನ್ನು ಕೂಡ ಒಂದು 20 ಕೆಜಿ ಅಷ್ಟು ತಗೋಬೇಕಾಗುತ್ತೆ. ಸೊ ಇದ್ರ ಜೊತೆಗೆ ನಾವು ಲವಣ ಮಿಶ್ರಣ, ಇಂಗ್ಲಿಷಲ್ಲಿ ನಾವು ಮಿನರಲ್ ಮಿಕ್ಸರ್ ಅಂತ ಹೇಳ್ತೀವಿ, ಇದನ್ನು ಕೂಡ ಕೊಡಬೇಕಾಗುತ್ತೆ. ಸುಮಾರು 3 ಕೆಜಿ ಅಷ್ಟು ಕೂಡ ಇದನ್ನು ಮಿಕ್ಸ್ ಮಾಡಬೇಕಾಗುತ್ತೆ. ಆಮೇಲೆ 1 ಕೆಜಿ ಅಷ್ಟು ಉಪ್ಪು, ಅಂದರೆ ಒಂದು ಬ್ಯಾಲೆನ್ಸ್ ರೇಷನ್ ಅಂತ ನಾವು ಹೇಳ್ತೀವಿ. ಏಕದಳದ ನುಚ್ಚು, ಎಣ್ಣೆಕಾಳು, ತೌಡು, ಲವಣ ಮಿಶ್ರಣ ಮತ್ತು ಉಪ್ಪನ್ನು ಮಿಕ್ಸ್ ಮಾಡಿ 100 ಕೆಜಿ ಅಷ್ಟು ನಾವು ಮಾಡಿಕೊಂಡು ಇಟ್ಕೋಬೇಕಾಗುತ್ತೆ. ಸುಮಾರು ಏನಿಲ್ಲ ಅಂದರೂ 250-500 ಗ್ರಾಮ್ ಅಷ್ಟು ನಾವು ಪ್ರತಿ ಕುರಿ ಮೇಕೆಗೆ ನಾವು ಕೊಡಬೇಕು. ಪ್ರತಿದಿನ ಪ್ರತಿದಿನ ಕೊಡಬೇಕು. ಈ ದಾನಿ ಮಿಶ್ರಣ ಅಂದ್ರಲ್ಲ, ಎಷ್ಟು ದಿನ ಇಡಬಹುದು ಇದನ್ನ ಒಂದ್ಸಲ ತಯಾರು ಮಾಡಿದ್ರೆ? ಏನಿಲ್ಲ ಅಂದ್ರೆ ನಾವು 2-3 ತಿಂಗಳವರೆಗೂ ಇಡಬಹುದು, ಯಾಕಂದ್ರೆ ಇವು ಒಣ ಉಪ ಪದಾರ್ಥಗಳಾಗಿರೋದ್ರಿಂದ ನಾವು 2-3 ತಿಂಗಳವರೆಗೂ ಕೂಡ ಇಡಬಹುದು. ಸೊ ಇದರ ಜೊತೆಗೆ ನಾವು ಕೂಡ ಹಸಿರು ಹುಲ್ಲನ್ನು ಕೂಡ ಕೊಡಬೇಕಾಗುತ್ತೆ. ಸುಮಾರು 5-7 ಕೆಜಿ ಅಷ್ಟು ಹಸಿರು ಹುಲ್ಲನ್ನು ಕೊಡಬೇಕು. ಆಮೇಲೆ ಒಣ ಹೊಟ್ಟ ಅಥವಾ ಒಣ ಹುಲ್ಲು ಅಂತ ಏನು ಹೇಳ್ತೀವಲ್ಲ ಅದನ್ನು ಕೂಡ ಒಂದು 2-3 ಕೆಜಿ ಅಷ್ಟು ಕೊಡಬೇಕಾಗುತ್ತೆ. ಕೆಲವೊಂದಿಷ್ಟು ಕಡೆಗೆ ಮೇವು ನಾವು ಬೇಡದಾಗ ಸಿಗ್ಲಿಕ್ಕಿಲ್ಲ, ಹೌದಲ್ಲ? ಬೇಸಿಗೆ ಒಳಗಂತೂ ಸಿಗುದು ಕಷ್ಟ ಆಗುತ್ತೆ. ಅವಾಗ ರಸಮೇವು ಅಂತದೇನೋ ಕೊಡ್ತಾರೆ. ಹಾ, ರಸಮೇವು ಕೂಡ ಮಾಡ್ಕೋಬಹುದು. ಇತ್ತೀಚಿನ ದಿನಗಳಲ್ಲಿ ಏನಂದ್ರೆ ರಸಮೇವನು ಕೂಡ ರೆಡಿಮೇಡ್ ಆಗಿ ಸಪ್ಲೈ ಮಾಡ್ತಿದ್ದಾರೆ. ಅದನ್ನು ಕೂಡ ಕೊಂಡು ತಗೊಂಡು ರೈತರು ಅದನ್ನ ಹಾಕ್ತಿದ್ದಾರೆ. ಯಾವ್ದು ಆರ್ಥಿಕವಾಗಿ ಅವರಿಗೆ ಅನುಕೂಲ ಆಗಬೇಕಾಯ್ತು ಅಂದ್ರೆ ಒಂದು ರಸಮೇವು ಘಟಕವನ್ನು ತಯಾರು ಮಾಡ್ಕೊಳ್ಳೋದು ಒಳ್ಳೇದು. ಮುಖ್ಯವಾಗಿ ಅವರು ಹುಲ್ಲನ ಜಾಗ ಇತ್ತಂದ್ರೆ ಹುಲ್ಲನ ಬೆಳ್ಕೊಳ್ಳೋದು ಕೂಡ ಸೂಕ್ತ ಅಂತ ಹೇಳ್ತಾರೆ. ಹುಲ್ಲಿನಲ್ಲಿ ಬೇರೆ ಬೇರೆ ತರಗಳಿದಾವೆ. ಏಕದಳ ಮೇವಿನ ಬೆಳೆಗಳಿದಾವೆ, ದ್ವಿದಳ ಮೇವಿನ ಬೆಳೆಗಳಿದಾವೆ. ಅದರಲ್ಲೇ ನಾವು ಏಕವಾರ್ಷಿಕ ಮತ್ತು ಬಹುವಾರ್ಷಿಕ ಅಂತ ಹೇಳ್ತೀವಿ. ಸೊ ಏಕದಳ ಮತ್ತು ದ್ವಿದಳ ಮೇವಿನ ಬೆಳೆಗಳನ್ನ ಬೆಳ್ಕೊಂಡು ಕೊಡೋದ್ರಿಂದ ಕೂಡ ಆಹಾರದ ಖರ್ಚನ್ನ ಕಡಿಮೆ ಮಾಡ್ಕೋಬಹುದು. ಯಾಕಂದ್ರೆ ನಾವು ಯಾವುದೇ ಒಂದು ಈ ಸಾಕಾಣಿಕೆ ಪದ್ಧತಿಯಲ್ಲಿ ತಗೊಂಡಾಗ ಸುಮಾರು 60-70% ಖರ್ಚು ನಮಗೆ ಮುಖ್ಯ